ನಾವು ನಮ್ಮ ಮಾತೃಭಾಷೆಯನ್ನು ಉಳಿಸಿದರೆ ಅದು ನಮ್ಮನ್ನುಳಿಸುತ್ತದೆ. ಕನ್ನಡವಾಗಲು ಉಸಿರು, ಬಾಳೆಲ್ಲ ಹಸಿರು, ಕನ್ನಡ ಉಳಿದರೆ ನಾವು ಉಳಿದೇವು. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆಮ್ಮವು. ಎಂದೆಂದಿಗೂ ನೀ ಕನ್ನಡವಾಗಿರು. ಆಕಾಶವಾಣಿ ಹೊಸಪೇಟೆ. ಪ್ರಿಯ ಕೇಳುಗರೆ, ಗಮನಿಸಿ, ನಾಳೆ ಬೆಳಗ್ಗೆ 11 ಗಂಟೆಗೆ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಭಾಷಣ, ನಂತರ ಇದರ ಕನ್ನಡ ಅವತರಣಕ್ಕೆ ಮನದ ಮಾತು, ಅಂತೆಯೇ ಇದರ ಮರುಪ್ರಸಾರವನ್ನು ಸಹ ಆಲಿಸಲಿದ್ದೀರಿ. ನಾಳೆ ರಾತ್ರಿ 8 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನದ ಮಾತು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಕೃಷಿಯ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಸೊನ್ನ ಗ್ರಾಮದ ರೈತರಾದ ರೇವಪ್ಪ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಇವೆಲ್ಲ ಇದಾವೆ ಕೇಳೋಣಂತೆ. ರೈತ ಬಾಂಧವರು ಇದೀಗ ಕೇಳೋಣ, ತೋಟಗಾರಿಕೆ ಬೆಳೆ ಬೇಸಾಯದ ಅನುಭವದ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಸೊನ್ನ ಗ್ರಾಮದ ರೈತರಾದ ರೇವಪ್ಪ ಅವರೊಡನೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕು ಸೊನ್ನ ಗ್ರಾಮದ ಹಿರಿಯ ರೈತರಾಗಿರ್ತಕ್ಕಂಥ ರೇವಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ರೇವಪ್ಪರೇ, ಕೃಷಿ ಈಗಲೂ ನೀವು ಮಾಡ್ತಾ ಇದ್ರಿ? ಮಕ್ಕಳು ಎಲ್ಲ 3 ಮಕ್ಕಳು ಇದ್ರೆ, ಒಬ್ಬ ಮಗ ತೀರ್ಕೊಂಡ್ರು 2 ವರ್ಷ ಆಯ್ತು. ಯಾಕೆ ಏನಾಗಿತ್ತು? ಇದು ಕಿಟ್ಕಿ ಪೇಲ ಇದ್ರು. ಓಹೋ, ಹಿರಿಯ ತಾತ. ನಮ್ದು ಗಂಡು ಮಗ ಐತೆ ಸರ್. ಇನ್ನಿಬ್ಬೇಳ ಸರ್, ಅವರು ಹೋಟ್ಲ ಮಾಡ್ಕೊಂತ ಹೋಟ್ಲ ಮಾಡ್ತಾ ಇದ್ರು. ಹೋಟ್ಲೂ ಮಾಡ್ತೀವಿ ಸರ್, ಬೆಳಿಗ್ಗೆ ಸಾಯಂಕಾಲ. ಅವ್ರು ಯಾರು ಕೃಷಿ ಕಡೆ ಬರಲ್ಲ? ಅವ್ರು ಇಬ್ಬಳು ಇಳಿಯೋದಿಲ್ಲ ಸರ್. ಅದಕ್ಕೆ ನಾವು ಈಗ ಮಾಡೋದು ಆಡಿಟ್ಟು ಅಂದ ಹುಡ್ರಿ ಹೇಳಿದ್ರು ನಮಗೆ, ನಿನ್ನ ಕೈಲಿ ಆಗಲ್ಲ ಮಾವ, ಟ್ರಿಪ್ ಮಾಡಿಸ್ಬೋದು, ಟ್ರಿಪ್ ಮಾತ್ರ ನಿಮಗೆ ಭಾಳ ಅನುಕೂಲ ಆಕತಿ ಅಂತಂದೆಲ್ಲ ಹೇಳಿ ಅವ್ರು ಹೇಳಿದಂಗೆ. ನೀವು ಅಂದರೆ ಮೊದಲಿಂದಲೂ ನಿಮ್ಮ ಕುಟುಂಬ ಎಲ್ಲ ಕೃಷಿನೇ ಅವಲಂಬಿಸ್ಕೊಂಡಿದೆ ಸರ್. ನಿಮ್ಮ ತಂದೆಯವರ ಕಾಲಘಟ್ಟದಲ್ಲಿ ಏನೇನು ಬೆಳೀತಾ ಇದ್ರು ಅವಾಗೆಲ್ಲ? ಅವಾಗ ಅಷ್ಟೇ ಸರ್, ಮೆಕ್ಕೆಜೋಳ ಆಗ್ತದೆ, ಹುಣ್ಣಜೋಳ, ನವಣಿ, ಸಜ್ಜಿ, ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರು. ನವಣಿ, ಸಜ್ಜಿ, ರಾಗಿ ಇತ್ತ ಇಲ್ಲಿ? ರಾಗಿ ಹಾಕದ್ ಸರ್ ಬಹಳ. ಯಾಕೆ ಹಿಂಗೆ? ಅದೇನ ಸರ್, ನಮ್ಮ ಕಡೆ ಬಹಳ ಹಾಕಲ್ ಸರ್, ಈಗ ಹಾಕಿಲ್ಲ ಸರ್. ರಾಗಿ, ಸಜ್ಜಿ, ಜೋಳ ಇವು ಜಾಸ್ತಿ. ಮೆಕ್ಕೆಜೋಳ ಜಾಸ್ತಿ. ಮೆಕ್ಕೆಜೋಳ ಇತ್ತೀಚೆಗೆ ಅದು ಒಂದು ಟ್ರೆಂಡ್ ಆಗಿದೆ ಈಗ, ಅದು ಎಲ್ಲರೂ ಮೆಕ್ಕೆಜೋಳ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಸಜ್ಜಿನ ಹಾಕಕ್ಕೈತೆ ಸರ್. ಸಜ್ಜಿ ಒಂದು ಕಾಲಘಟ್ಟಕ್ಕೆ ಹೆಚ್ಚು ಬೆಳೀತಾ ಇದ್ರು, ಅದೇ ಪ್ರಮಾಣದಲ್ಲಿ ಇದೆಯಾ ಹೇಗೆ ಈಗ? ಈ ವರ್ಷ ಹೆಚ್ಚಿಗೆ ಹಾಕಿಬಿಟ್ಟಾರೆ ಸರ್, ಹಿಂದಿನ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ಹಾಕಕ್ಕೈತೆ. ಖರ್ಚು ಕಮ್ಮಿ ಅಲ್ಲ ಸರ್, ಇಳುವರಿ ಚೆನ್ನಾಗಿ ಬಂದ್ರೆ ಸರ್ ಈ ವರ್ಷ. ಅಂದರೆ ಮಳೆಯಾಶ್ರಿತ ಭೂಮಿ ಜಾಸ್ತಿ ಈ ಭಾಗದಲ್ಲಿ. ಸಜ್ಜಿಯನ್ನು ಯಾವ್ಯಾವ್ದಕ್ಕೆಲ್ಲ ಬಳಕೆ ಮಾಡ್ತಾರೆ ಇಲ್ಲಿ? ಚಜ್ಜಿ ಊಟಕ್ಕೆ ಸರ್, ಊಟಕ್ಕೆ ಚಜ್ಜಿ ರೊಟ್ಟಿ ಮಾಡ್ತಾರೆ ಸರ್. ಈಗಲೂ ನಿಮ್ಮ ಮನೆಗಳಲ್ಲಿ ಸಜ್ಜೆಯನ್ನು ಊಟಕ್ಕೆ ಬಳಸ್ತಾರೆ? ಮಾಡ್ತಾರೆ ಸರ್, ಭಾಳ ಕಮ್ಮಿ ಸರ್. ಜೋಳ ರೊಟ್ಟಿ ಜಾಸ್ತಿ. ಅಂದರೆ ನಾನು ಕೇಳಿದ ಮಟ್ಟಿಗೆ ಸಜ್ಜೆಯನ್ನು ದನಕರುಗಳಿಗೆ ಆಹಾರವಾಗಿ ಬಳಸೋದು ಜಾಸ್ತಿ ಅಂತ ಹೇಳ್ತಾರೆ. ಹೌದಾ ಸರ್? ಎತ್ತುಗಳಿಗೆ ಅದಕ್ಕೆಲ್ಲ ಮುಚ್ಚೋ ಬೇಕಾಗ್ತದೆ. ದನಗಳನ್ನ ಪಶುಗಳು ದಷ್ಟಪುಷ್ಟವಾಗಿರ್ಬೇಕು. ನೀವು ನಿಮ್ಮ ಆಹಾರದಲ್ಲಿ ಸಜ್ಜಿ ಬಳಕೆ ಮಾಡೋದು ಕಡಿಮೆ, ರೊಟ್ಟಿ ಬಳಸ್ತೀರಿ? ಅದೇನು ಹಬ್ಬ ಇದ್ದಾಗ ಅಷ್ಟೇನಾ? ಜೋಳದ ರೊಟ್ಟಿ ಬಳಸ್ತೀರಿ? ಅಂದ್ರೆ ಸಜ್ಜಿ ಬೆಳೀತಾ ಇದ್ರಿ, ನವಣಿ ಬೆಳೀತಾ ಇದ್ರಿ, ನವಣಿ ಇವತ್ತಿಗೂ ಆಹಾರ ಧಾನ್ಯವಾಗಿ ಉಳಿದಿದೆ? ಇಲ್ಲ ಸರ್, ಯಾರು ಹಾಕದೆ ಬಿಟ್ಟುಬಿಟ್ಟಾರೆ ಸರ್. ಊಟ ಮಾಡೋದು ಕಮ್ಮಿ ಆಗ್ಬಿಟ್ಟಾರೆ ಸರ್. ಈಗೇನು ಶುಗರ್ ಇರೋದಕ್ಕೆ ಬೇಡಿಕೆ ಇದೆ. ಸಜ್ಜಿದು ಬೇಡಿಕೆ ಇದೆ, ಜೋಳದ ಬೇಡಿಕೆ ಇದೆ. ಅಂದ್ರೆ ಇದು ನವಣೆದು ಬೇಡಿಕೆ ಇದೆ? ನವಣೆ ಬೇಡಿಕೆ ಸರ್, ಯಾರು ಹಾಕೋದು ಭಾಳ, ಯಾರು ಒಂದು ಕಾಲು ಎಕರೆ ಅರ್ಧ ಎಕರೆ ಹಾಕ್ತಾರೆ ಸರ್. ನಿಮ್ಮ ಮನೆಗೆ ಈಗಲೂ ಬಳಕೆ ಮಾಡ್ತೀರಾ ನವಣೆಯನ್ನು? ನವಣೆ ಯಾರು ಊಟ ಮಾಡೋದು ಸರ್, ಮತ್ತೆ ಹೊರಗಡೆ ತರ್ತಾರೆ ಸರ್. 60 rupees ಒಂದು ಕೆಜಿ ಹೆಚ್ಚು. ಈಗ ನೀವು ಏನೇನು ಬೆಳಿಲಿಕ್ಕೆ ಶುರು ಮಾಡ್ಕೊಂಡಿದ್ರಿ? ಈಗ ಈಗ ಇರೋದು ನಮ್ಮ ತೋಟದಲ್ಲಿ ಅಡಿಕೆ ಇದೆ ಸರ್. ಈ ಸಲ ಅಡಿಕೆಗೆ ಬಂದಿದ್ರಿ? ಶೇಂಗಕ್ಕೆ ಸರ್, ಯಾಲಕ್ಕಿ ಬಾಳೆ ಹಾಕಿ ಸರ್. ಅವರು ನೋಡಿದ ಬಾಯಿ ನೋಡಿ ಇದು ನೋಡಿ ಸರ್, ನಮ್ದು ಎರೆ ಭೂಮಿ ಅಂತ ಸರ್. ಆ ಪರಿ ಮನೆ ಬಿಟ್ಟು ನಾವು ಗಿಡಗಳಿದ್ರ ಅಷ್ಟು ಭಾರ ಭಾರ ಇರೋದಕ್ಕೆ ನಾವು ಏಲಕ್ಕಿ ಬಾಳೆ ಹಾಕಿ ಸರ್. ಅಷ್ಟು ಭಾರ ಇರೋದು ಸರ್. ಅಂದ್ರೆ ಈಗ G9 ಬಾಳೆ ದೊಡ್ಡ ಗೊನೆ ಬಿಡುತ್ತೆ, ಭಯಪಟ್ಟೆ ಕೈ ಬಿಟ್ಟು ಬಿಟ್ಟಿದ್ರಿ ಸರ್. ಮತ್ತೆ ಒಂದು ಮನಿ ಗಾದೆ ಮಾತ ಇದೆ ಅಲ್ರಿ ಗೌಡ್ರಿ, ಈಗ ಬಾಳೆಗೆ ಗೊನೆ ಭಾರವೇ, ತಾಯಿಗೆ ಮಗು ಭಾರವೇ. ಈಗ ಯಾಲಕ್ಕಿ ಬಾಳೆಗೂ G9 ಬಾಳೆಗೂ ಬೆಲೆ ಸಮವಾಗಿ ಸಿಗ್ತದೆ, ಜಾಸ್ತಿ ಇರ್ತದೆ ಇದು. ಆದ್ರೆ ಇದ್ರ ತೂಕ ಕಡಿಮೆ ಕಮ್ಮಿ ಸರ್. ನಾವು ಮೊನ್ನೆ ಹೋಗಿ ಮಾರ್ಕೆಟಿಗೆ ಕೇಳಿದಾಗ 50-60 ತನ ಐತಂತೆ. ಎಷ್ಟು ವರ್ಷದಿಂದ ಈ ಬಾಳೆ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಇದು ವರ್ಷ ಸರ್ ಫಸ್ಟ್ ಹಾಕಿದ. ಅಲ್ಲಿ ಇಡು ತಗೊಂಡಿದ್ರಿ? ಇನ್ನು ಇಲ್ಲ ಸರ್, ಎಲ್ಲ ಗೊನೆ ಇದೆ ಸರ್. ಗೊನೆ ಬಿಟ್ಟಿದೆ ಈಗ. ಈ ಬಾಳೆ ಬೆಳಿಬೇಕು ಅನ್ನೋದಕ್ಕೆ ನಿಮ್ಗೆ ನಿಮ್ಮೂರಿನ ಕೊಟ್ರಗೋಡೂರು ಪ್ರೇರಣೆ. ಆದ್ರೆ ಒಂದ್ ತಿಳುವಳಿಕೆ ಬೇಕಲ್ವಾ, ಏನೇನ್ ಕೊಡ್ಬೇಕು, ಯಾವ್ಯಾವ ರೀತಿಯ ಔಷಧಿ ಸಿಂಪರಣೆ ಮಾಡಬೇಕು, ಗೊಬ್ಬರ ಏನ್ ಕೊಡ್ಬೇಕು, ಇದಕ್ಕೆಲ್ಲ ಯಾರನ್ನ ಕೇಳಿ ಇವೆಲ್ಲ ಮಾಡ್ತೀರಿ ಅಂತ? ಅದೇ ಗೌಡ್ರನ್ನ ಕೇಳಿದೀವಿ ಸರ್. ಕೊಡಿ ಗೊಬ್ಬರ ಹಾಕಂದ್ರೆ ಅದನ್ನ ಹಾಕಿವಿ, ಸರ್ಕಾರಿ ಗೊಬ್ಬರ. ಮೊನ್ನೆ ಎಲ್ಲ ಎಣ್ಣೆ ಹೊಡಿಸಿವಿ ಸರ್, ಸೈಜ್ ದಪ್ಪ. ಸರಿ, ನಾವು ಗೊಬ್ಬರ ಯೂಸ್ ಮಾಡಿವಿ ಸರ್. ಈಗ ಬಾಳೆ ಬೆಳೆಯೋದಕ್ಕೆ ನೀರಿನ ಪ್ರಮಾಣವೂ ಬೇಕು, ಸಾಕಷ್ಟು ಬೇಕು. ನಿಮ್ಮಲ್ಲಿ ಅದರ ಸೋರ್ಸ್ ಇದೆಯಾ, ಅದು ನೀರಿನ ಕೊರತೆ ಆಗ್ಲಾರದಷ್ಟು ಇದೆಯಾ? ಮೂರು ಬೋರ್ ಸರ್, ಒಂದೇ ಬೋರ್ ಸಾಕು ಸರ್. ಎರಡು ದಿನ ಯಾವಾಗ ಸತ್ತೈತೆ ಸರ್. ಹಂಪಿ ಕಪ್ಪು ಭೂಮಿ ಸರ್, ಒಂದು ಸಾರಿ ಕೊಟ್ಟರೆ ಎರಡು ದಿನ ನೀರಾಗುತ್ತೆ. ಈಗ ಹಂಪಿಯ ಸುತ್ತಮುತ್ತಲ ರೈತರಿಗೆ ಕೆರೆ ನೀರಾವರಿ ಇರ್ತದೆ, ನೀರು ಯಾವಾಗಲೂ ಹರಿತಾನೆ ಇರ್ತದೆ. ಅದು ಇಲ್ಲಿ ನಿಮ್ಗೆ ಆ ಥರದ ಅವಕಾಶಗಳಿಲ್ಲ. ಆದರೆ ನೀರನ್ನು ನೀವು ಮಿತವಾಗಿ ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ಏನು ಯಾವ ರೀತಿ ನೀರು ಕೊಡ್ತೀರಿ? ಬಾಳೆಗೊಂಡಿ ಸರ್, ಕೃಷಿ ಹೊಂಡ ಮಗ್ಳಾಗಿ ಸರ್, ಬೋರಿನ ಮಗ್ಳಾಗ. ಹಂಗಾಗಿ ನಮ್ಮ ಬೋರ್ ಇಂಪ್ರೂವ್ ಆಗಿದೆ ಸರ್. ಬೋರ್ ಇಂಪ್ರೂವ್ ಆಗಿದೆ ಸರ್, ಕೃಷಿ ಹೊಂಡ ಮಾಡಿರೋದ್ರಿಂದ ಬೋರ್ ಇಂಪ್ರೂವ್ ಆಗಿದೆ. ಈ ನೀರನ್ನು ಹರಿಸೋದೇನು, ಹನಿ ನೀರಾವರಿ ಕೊಡ್ತಿರೋ ಕಾಲುವೆ ಸಣ್ಣ ನೀರಾವರಿ ಹನಿ ಡ್ರಿಪ್ ಇರಿಗೇಷನ್? 4 acres ಮಾಡಿ ಸರ್. 4 acres ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ರಿ. ಈ ಡ್ರಿಪ್ ಇರಿಗೇಷನ್ಗೆ ಸರ್ಕಾರ ಯಾವ ರೀತಿ ಸಹಾಯ ಮಾಡ್ತೀನಿ ನಿಮಗೆ? ಅವರು ಅದ್ರಲ್ಲಿ ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಹೇಳಿ ಸರ್. ಬಂದಿದೆಯಾ? ಇನ್ನು ಬಂದು ಸರ್, ಕೊಟ್ಟಿವಿ ಸರ್ ಅರ್ಜಿಗೆ. ಬರುತ್ತೆ ಅದು, ಬರುತ್ತೆ. ಬಾಳೆ ಜೊತೆಗೆ ಬೇರೆ ಏನ್ ಬೆಳೆ? ಈಗ ತೆಂಗು ಹಾಕಿದೀನಿ ಅಂತ, ತೆಂಗು ಇದೆ. ಎಷ್ಟು ಮರಗಳನ್ನ ಹಾಕಿದ್ರಿ? 200 ಅದು ಸರ್. ಅಡಿಕೆ? ಅಡಿಕೆ ಅದು ಒಂದು 600 ಸರ್. ಅಡಿಕೆ ಬೆಳಿಲಿಕ್ಕೆ ನೀರ್ ಬೇಕು, ವಾತಾವರಣ ತಂಪಿರ್ಬೇಕು ಅಂತ ಹೇಳ್ತಾರೆ. ತಂಪಿರಕ್ಕೆ ಬಾಳೆ ಹಾಕಂದ್ರೆ ಸರ್ ಅಡಿಕೆಗೆ, ಹಂಗಾಗಿ ಬಾಳೆ ಹಾಕಿದೀವಿ ಸರ್. ಅಡಿಕೆ ಯಾವಾಗಲೂ ತಂಪಿರ್ಬೇಕು ಸರ್. ಅಂದ್ರೆ ಅಡಿಕೆಗೆ ಇದು ಪೂರಕವಾಗಿದೆ? 5 feet ಅಂತರ ಇದೆ. ಒಂದ್ರಲ್ಲ ಇದೆ, ಅಡಿಕೆ ಮರಗಳು ಇದೆ, ತೆಂಗು ಇದೆ, ಬಾಳೆ ಇದೆ. 20 feet ಒಂದು ಅಡಿಕೆ ಇದನ್ನ ತೆಂಗು ಹಾಕಿನ ಸರ್. 10 feet ಒಂದು ಅಡಿಕೆ ನಡುಕೆ ಬಾಳೆ. ಅಡಿಕೆ ಬೆಳಿಬೇಕಂತ ಎಲ್ಲಿಂದ ಪ್ರೇರಣೆ ನಿಮ್ಗೆ? ಈಗೆಲ್ಲ ನೋಡಿದಲ್ಲ, ಇಡ್ಗಿ ಅಲ್ಲಿ ಎಲ್ಲ ನೋಡಿದ್ರೆ ನಮ್ಮ ಬೀಗರ ಹಾಕ್ಯಾರ ಸರ್, ಅಲ್ಲಿ ಬಸರು ಕೊಡೋಗ ಒಳ್ಳೆ ಚೆನ್ನಾಗಿ ಹಾಕಂದು ಹಾಕಿ ಸರ್. ಅಲ್ಲ, ಇಲ್ಲಿ ಅಡಿಕೆಯ ಪ್ರೊಸೆಸಿಂಗ್ ಇಲ್ಲಿಲ್ಲ ಹತ್ತಿರ ಸರ್. ನಾನು ಅಲ್ಲ, ಈಗ ಮಲೆನಾಡು, ಚಿಕ್ಕಮಗಳೂರು ಆ ಕಡೆ ಎಲ್ಲ, ಮಂಗಳೂರು ಎಲ್ಲ ಹೋದ್ರೆ ಅಡಿಕೆಗೆ ಪ್ರೊಸೆಸಿಂಗ್ ಯೂನಿಟ್ಗಳಿದಾವೆ. ಅದನ್ನು ಸಂಸ್ಕರಣೆ ಮಾಡುವ ಯೂನಿಟ್ಗಳಿರ್ತವೆ, ಅಲ್ಲಿ ಅವ್ರಿಗೆ ಹೋಗ್ತಾರೆ. ಆದರೆ ಇಲ್ಲಿ ನಮ್ಗೆ ಹತ್ತಿರದಲ್ಲಿ ಯಾವುದೂ ಇಲ್ಲ ಈ ಕಡೆ. ನೀವು ಅದನ್ನು ಏನು ನೇರವಾಗಿ ಹಾಗೆ ಅಡಿಕೆನ ಬೆಳೆಯನ್ನೇ ಕೊಡಬೇಕಾಗ್ತದೆ ಅಲ್ಲಿ? ಗೌಡರು ಹಳೆ ಅಂತ ಅವ್ರು ಅದ್ರ ಬಗ್ಗೆ ಹೇಳಿದ್ರು ಸರ್, ಹೇಳಿದಾಗ ನಾವು ಒಂದು ಅಡಿಕೆ ಹಾಕಿ ಕರೆದಿರ್ಬೇಕಾದ್ರೆ ಹಂಗೆ ಅಂದ್ರೆ ನಾವು ಕಳಿಸ್ಕೊ ಅಂತ ಹೇಳಿದ್ರು ಸರ್. ಸೊ ಆ ಒಂದು ಭರವಸೆ ಮೇಲೆ ಸಾಕ್ತಾ ಇದೆ. ಈ ಮಧ್ಯೆ ನೀವು ಈರುಳ್ಳಿ ಬೆಳೀತಾ ಇದ್ರಿ ಅಂತ ಹೇಳಿದ್ರೆ, ಈರುಳ್ಳಿ ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರಿ? ಎರಡು ಎಕರೆ ಆಗ್ತೀವಿ. ಈಗಲೂ ಇದೆ ಬೆಳೀತಾ ಇದ್ರಿ? ಈಗ ಮೊನ್ನೆ ಹಾಕಿವಿ ಸರ್. ಈ ಹಿಂದೆ ವರ್ಷ ಒಂದು ಪ್ರತಿ ವರ್ಷ ಈರುಳ್ಳಿ ಹಾಕ್ತೀರಿ? ಹಾಕ್ತಿದ್ದೀವಿ ಸರ್. ರೇಟ್ ಕೊಟ್ಟು ಅದು ಯಾವ್ದು ರೋಗ ಬೆಳಕೈತಿ ಸರ್, ಮಳೆಯ ರೋಗ ಅಂತಂದೇಳಿ, ಹಂಗಾಗಿ ಬಹಳ ಕಮ್ಮಿ ಮಾಡಿಬಿಟ್ಟು. ಯಾಕಾಗುತ್ತೆ ಅಂತದ್ದು? ಇದೇನು ಸರ್ ಈ ವರ್ಷ ಇಲ್ಲ ಸರ್ ಕೊಳೆ ರೋಗ, ಪ್ರತಿ ವರ್ಷ ಕೊಳೆ ರೋಗ ಬಿಡೋದು. ಹೌದಾ? ನೆಟ್ ನೆಟ್ ನೆಟ್ಟು ಹಂಗ ಒಂಥರ ಇದಾದಂಗ ಈಗ ಒಣಗಿ ಹೋಗಿಬಿಡೋದು. ಮತ್ತೆ ಅದಕ್ಕೆ ಏನು ಪರಿಹಾರ? ಎಲ್ಲ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗಬೇಕು ಸರ್, ಹಂಗಾಗಿ ಕಮ್ಮಿ ಮಾಡಿಬಿಟ್ರು. ಅಂದ್ರೆ ನೀವಷ್ಟೇ ಕಡಿಮೆ ಮಾಡಿದ್ರ ಬೇರೆ ಈರುಳ್ಳಿ ಬೆಳೆಗಾರರು? ಬಹಳ ಕಮ್ಮಿ ಸರ್, ನಮ್ಮೂರಾಗ ಯಾರು ಬಹಳ ಹಾಕಿಲ್ಲ, ಒಂದ್ ಮೂರ್ನಾಲ್ಕು ಮನೆ ಹಾಕಿರ್ ಈ ವರ್ಷ ರೋಗ ಇಲ್ಲ ನೋಡ್ರಿ. ಈ ವರ್ಷ ರೋಗ ಇಲ್ಲ, ಆದ್ರೆ ಬೆಳೆ ಬೆಳೆ ಕಮ್ಮಿ ಕಡಿಮೆ ಹಾಕಿರೋರು ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಎಲ್ಲ ಮಾರ್ಕೆಟ್ಗೆ ಹೋಗಿ ಸರ್ ಮನೆ. ಯಾವ ತಳಿ ಬೆಳಿತಿದ್ರಿ ನೀವು ಈರುಳ್ಳಿ? ಅದೇ ಅದು ಹೊಸ್ತಾಗಿ ಬಿಟ್ಟಾರ ಸರ್, ಎಲ್ಲೋರು ಅಂತಂದು ಎಲ್ಲೋರ ತಳಿ ಜಿಂದಾಲ್ ಹಾಕಿದ್ರಿ ಸರ್ ಹೋದ ಸರಿ. ಎಲ್ಲಿಂದ ತರಿಸಿದ್ರಿ ಬೀಜಗಳು? ಇಲ್ಲೇ ಮಾರ್ಕೆಟ್ ಹರಿಬೋಗಿ, ಅಂಗಡಿಗಳೆಲ್ಲ ಸಿಗ್ತದೆ. ಯಾರಾದ್ರೂ ಅಂದ್ರೆ ಈರುಳ್ಳಿ ಬೆಳೆಗಾರರೇ ಬೀಜೋತ್ಪಾದನೆ ಮಾಡಿ ಮಾರಾಟ ಮಾಡೋರು ಇಲ್ಲಿ ಹತ್ತಿರದಲ್ಲಿ ಇದ್ರೆ ಸರ್ ಹಳ್ಳಿಯಾರ ಕೇಜ್ಗಟ್ಲಿ ತಾನು ಸರ್, ಅದು ಯಾಕಂದ್ರೆ ಪೀಚ್ ಆಗೈತಿ ಸರಿ, ರೀತಿಯಿಂದ ಅಲ್ಲಿ ಇದು ಮಾಡಿರೋದು ಗ್ಯಾರಂಟಿ ಇರಲ್ಲ ಅಂತ. ಗ್ಯಾರಂಟಿ ಇರಲ್ಲ, ತಗೊಂಡು ಹಾಕ್ತಾರೆ ಅಲ್ಲಿ ಅನುಭವ ಆಗೈತೆ ಸರ್, ಸರಿ ಇಳುವರಿ ಬರಲ್ಲ, ಪೀಚ್ ಆಗಿಬಿಟ್ರು. ಈರುಳ್ಳಿ ಬೆಲೆ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಯಾವಾಗ ಕಡಿಮೆ ಆಗಿತ್ತು ನಿಮ್ಗೆ? ಹೋದ ಸರಿ ಕಮ್ಮಿ, ಪೂರ್ತಿ ಕಮ್ಮಿ ಸರ್, ಕೇಳದಿದ್ದಲ್ಲ ಮಾರ್ಕೆಟ್ನಾಗ ಹಂಗೆ ಸುರಿ ಬಂದಾರ. ಓಹೋ, ಈ ವರ್ಷ ಚೆನ್ನಾಗಿದೆ ಅಲ್ಲ ರೀ. ಈರುಳ್ಳಿ ಬೆಳೆಗಾರರು ಅದು ಬೆಳೆದ ಮೇಲೆ ಮಾರ್ಕೆಟಲ್ಲಿ ಬೆಲೆ ಇಲ್ಲದಾಗ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿಲ್ಲ? ಸ್ಟಾಕ್ ಮಾಡ್ಕೊಂಡ್ರೆ ಇರೋದು ಸರ್, ಅದು ಏ ಶುರು ಇಡಬೇಕು ಅಂತ ಅವೆಲ್ಲ ಎಲ್ಲಿ ರೈತರದಲ್ಲಿ ಇರ್ತಾವ, ಮನೆಗೆ ಒಟ್ಟದಲ್ಲ ಸರ್, ಅದು ಇರ್ತಾ ಇರ್ತಾ ಕೆಟ್ಟಗಳೇ ಸ್ಮೆಲ್ ಬಂದ್ಬಿಡ್ತೈತೆ ಸರ್. ಅಲ್ಲ ಈರುಳ್ಳಿ ಬೆಳೆಗಾಗಿ ಕೊಟ್ಟಿಗೆ ಬೇರೆ ಮಾಡಿ ಇರ್ಬೇಕು ಸರ್, ರೈತರು ಯಾರು ಇಟ್ಕೊಂತಾರೆ ಸರ್, ಯಾರು ಇಟ್ಕೊಳಲ್ಲ ಅದು. ಅಲ್ಲ ಈರುಳ್ಳಿ ಸ್ಟಾಕ್ ಮಾಡ್ಕೊಳ್ಳೋದಕ್ಕಾಗಿ ಸರ್ಕಾರ ಅದಕ್ಕಾಗಿ ಅನುದಾನ ಕೊಡುತ್ತೆ, ರೂಮ್ ಮಾಡ್ಕೊಳ್ಬಹುದು ಅಂತ ಎಲ್ಲಿ ರೈತರು ಮಾಡ್ಕೊಳಕಾಗೈತೆ ಸರ್, ಹಾಗಾದ್ರೆ ಬೆಳೆದು ಎಲ್ಲಿ ಹೋದ್ರು ಸಾಕಂದ್ರೆ ಲೆಕ್ಕ ಇರ್ತೀವಿ ಸರ್, ಅದೇ ಅದನ್ನ ಒಕ್ಕಿ ಕಡಿತ ಸಾಕು ಸಾಕಂದ್ರೆ. ಬೆಲೆ ಚೆನ್ನಾಗಿದ್ದಾಗ ಎಷ್ಟು ತಗೊಂಡ್ರಿ ನೀವು? ಏನ್ ರೇಟ್ ಸಿಕ್ತ? ಹೋದ ಸರಿ 22 ಅಂತ ಇದೆ ಸರ್, ಈಗ 2 ವರ್ಷ ಕೇಳಿ, ಹಿಂದಿನೂ 12 13 ಸಿಕ್ತ. ಎಷ್ಟು ಎಕರೆ ಹಾಕಿದ್ರಿ ಅವಾಗ? ಹಿಂದಿನ ವರ್ಷ 1.5 ಎಕರೆ ಹಾಕಿದ್ ಸರ್. ಎಷ್ಟು ಇಳುವರಿ ಬಂತು? 110 ಪ್ಯಾಕೆಟ್ ಬಂತು ಸರ್, ಅದ ಏನು ಉಳ್ಳಗಡ್ಡಿಯಿಂದ ಅಡಿಕೆ ಹಾಕಿನ ಅದ್ರ ಮಧ್ಯದಲ್ಲಿ ಹಾಕಿದ್ರಿ. ಈಗ ಈ ಗಿಡಗಳೆಲ್ಲ ಬೆಳೆದಂಗೆಲ್ಲ ಈ ತರದ ಬೆಳೆಗಳು ಕಡಿಮೆ ಆಗ್ಬಿಡುತ್ತೆ ಈಗ? ಹ್ಮ್ ಸರ್, ಕಮ್ಮಿ. ಈರುಳ್ಳಿ ಎಲ್ಲ ತೆಗೆದು ಬಿಟ್ಟಿದ್ರಿ? ಈಗ ಹಾಕಿಲ್ಲ ಸರ್, ಏನ್ ಹಾಕಿಲ್ಲ, ಎಲ್ಲ ಮಕ್ಕಳು ತೆಗೈತ. ಈಗ ಇರೋ ಬೆಳೆಗಳಂದ್ರೆ ನಿಮ್ಗೆ ಅಡಿಕೆ, ತೆಂಗು, ಬಾಳೆ. ಈಗ ತಾಳೆ ಹಾಕಿನಿ ಸರ್, ಮತ್ತೆ ತಾಳೆನು ಹಾಕಿದ್ರಿ? ತಾಳೆ ಹಾಕಿನಿ, ನುಗ್ಗೆ ಹಾಕಿನಿ. ತಾಳೆ, ನುಗ್ಗೆ ಇವೆಲ್ಲ ಹಾಕಿದ್ರಿ. ಈಗ ಈ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದಕ್ಕೆ ತೋಟಗಾರಿಕೆ ಇಲಾಖೆಯವರು ಅಥವಾ ಸರ್ಕಾರದ ಭಾಗವಾಗಿ ಈಗ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಇದೆ, ಇದರಲ್ಲಿ ಯಾವ್ಯಾವ ರೀತಿಯ ಹಣಕಾಸಿನ ನೆರವು ನಿಮ್ಗೆ ಸಿಗ್ತಾ ಇದೆ? ನಾವು ಕೃಷಿ ಇಲಾಖೆಯಿಂದ ನಾವು ಕೇಳ್ಕೊಂಡು ಎಲ್ಲ ಆಗ್ತಾ ಇದೀವಿ ಸರ್. ಅವರೆಲ್ಲ ನಮಗೆ ಗ್ರಾಮ ಪಂಚಾಯತಿಯಿಂದ ನಮಗೆ ಗುಂಡಿ ಬಡಿಸಿಕೊಟ್ಟಾರೆ ಸರ್, ಉದ್ಯೋಗ ಖಾತ್ರಿ ಅಂತ. ಅವರ ಗುಂಡಿ ಗಿಡಗಳನ್ನು ನೆಡೋದಕ್ಕೆ ಅವ್ರಿಂದ ನಂಗೆ ಭಾಳ ಸಹಾಯ. ಸೊ ನೀವೇನು ಅದಕ್ಕೆ ಬೇರೆ ಹಣ ಖರ್ಚು ಮಾಡಬೇಕಾಗಿಲ್ಲ? ಇಲ್ಲ ಸರ್, ಅದರಿಂದ 40 ರೂಪಾಯಿ ನಮಗೆ ಅಕೌಂಟಿಗೆ ಹಾಕಿದ್ರು. ಅಂದ್ರೆ ನೀವು ಖರ್ಚಿಟ್ಟು ಮಾಡಿಸ್ತೀರಿ, ಅದರ ಸಹಾಯಧನ ನಿಮ್ಗೆ ಸಿಗುತ್ತೆ, ನಮ್ಮ ಅಕೌಂಟಿಗೆ ಹಾಕ್ತಾರೆ ಸರ್. ಬರ್ತದೆ ಹಂಗೆ ಬಂದಿದೆ? ಬಂದಿದೆ ಸರ್, ತಾನೇ ನಿಮ್ಗೆ ಅದು ಸಪೋರ್ಟಿವ್ ಆಗಿದೆ ಸರ್. ಹಾಂ ಹಾಂ, ನಾವು ತೆಂಗು ಹೆಚ್ಚು ಸರ್, ಈಗ 70 ರೂಪಾಯಿ ಒಂದು ತೆಂಗು ಅವರೇ ಕೊಡ್ತಾರೆ ಸರ್, ಕೃಷಿ ಇಲಾಖೆಯಿಂದ. ಗಿಡ ನೆಡೋದಕ್ಕೆ ಖರೀದಿ ಅಂದ್ರೆ ಅಲ್ಲೇ ಮಾಡ್ಬೇಕು ಸರ್, ಅವರು ಇದೇ ಒಂದು ನರ್ಸರಿ ಅಂತ ಐತೆ ಸರ್, ಅವರೇ ಬೆಳೆಸಾರ ಇಲ್ಲಿ ಕಡುವಳ ಹತ್ರ. ಯಾವುದು ಅಡಿಕೆ ಗಿಡದ? ತೆಂಗಿಂದು. ತೆಂಗು ಅಷ್ಟೇ ಕೊಡ್ತಾರೆ ಸರ್, ಅಡಿಕೆ ಯಾವ ಲೋನ್ ಕೊಡೋಲ್ಲ ಸರ್ ಇಲ್ಲಿ, ಇಲ್ಲಿ ಯಾರು ಕೊಡ ಬೆಳೆ ಇದಿಲ್ಲ ಸರ್, ಹಂಗಾಗಿ ನುಗ್ಗಿ ಕೊಡ್ತಾರೆ ಸರ್. ನುಗ್ಗೆ ಎಷ್ಟು ಹಾಕಿದ್ರಿ? ನುಗ್ಗಿ 1.5 ಎಕರೆ ಸರ್. ಈಗ ಅದು ಬೆಳೆ ಬರ್ತಾ ಇದೆಯಾ? ಬರ್ತದೆ ಸರ್, ಚಿಕ್ಕದಿದೆ. ಚಿಕ್ಕದಿದೆ ಸರ್. ಸೊ ಈಗ ಬಾಳೆ ನಿಮಗೆ ಸದ್ಯಕ್ಕೆ ಬರ್ತಾ ಇದೆ, ಈಗ ಎಷ್ಟು ಗಿಡಗಳು ಹಾಕಿದ್ರಿ? 400 ಗಿಡ ಹಾಕಿದ್ದೆ ಸರ್. 400 ಗಿಡಗಳು? 600 600 ಗಿಡಗಳು. ಅವಕ್ಕೆಲ್ಲ ತಾರ್ ಕೊಟ್ಟಿದ್ದೀನಿ ಸರ್, ಈಗ ಮೊನ್ನೆ ಪೋಸ್ಟ್ ತಂದು. ಈಗ ಬಾಳೆ ಬೆಳೆಗಾರರು ಸಾಮಾನ್ಯವಾಗಿ ಗಾಳಿ ಮಳೆ ಇತ್ತದ ಇತ್ತು ಅಂದ್ರೆ ಭಯ ಪಡ್ತಾರೆ, ಹಾಳಾಗ್ತದೆ ಅಂತ ಹೇಳ್ತಾರೆ. ನೀವ್ ತಡೆಗಟ್ಟೋದಕ್ಕೆ ಏನೇನ್ ಮಾಡ್ಕೊಂಡ್ರಿ? ಈಗ ಅದಕ್ಕೆಲ್ಲ ಪೋಲ್ಸ್ ಕೊಟ್ಟಿನಿ ಸರ್, ಬೇಚಿಂಗ್ ತಾರ್ ಕೊಟ್ಟು ಅದಕ್ಕೆಲ್ಲ ಬ್ಯಾಟ್ ಕಟ್ಟಿಬಿಟ್ಟಿದೆ. ಸೊ ಗಾಳಿಗೆ ಏನ್ ಸಮಸ್ಯೆ ಆಗೋದಿಲ್ಲ. ನಿಮ್ಮ ಬೆಳೆಯ ಸುತ್ತಲೂ ಏನಾದ್ರೂ ಗಿಡ ಮರಗಳನ್ನ ಹಾಕಿದ್ದೀರಾ? ಈಗ ಹಾಕಿದ್ ಸರ್, ಇನ್ನ ಸುತ್ತಲಿ ಎಲ್ಲ ನಮ್ಮ ಇದೆ ಸರ್, ಮರಗಳು ಬೇಲಿ ತರ ಇದೆ ಸರ್, ಕಲ್ ಕಂಬು ಎಲ್ಲ ತಿಂತೀವಿ. ಸೊ ಹಾಗಾಗಿ ಗಾಳಿಯಿಂದ ಸ್ವಲ್ಪ ಬಾಳೆಯನ್ನು ಉಳಿಸ್ಕೊಳ್ಬಹುದು. ಅವಕ್ಕೆಲ್ಲ ಪರ್ದಿ ಮುಖಾಂತರ ತಿಂತೀವಿ, ಎಲ್ಲ ಪರ್ದಿ ಕಟ್ಟಿಬಿಡಿ. ಏಲಕ್ಕಿ ಬಾಳೆಯನ್ನ ಚೆನ್ನಾಗಿ ಬೆಳಿಬೇಕು ಅನ್ನೋದಾದ್ರೆ ಭೂಮಿಯ ಸಿದ್ಧತೆ ಮಾಡಿಕೊಳ್ಳುವಾಗ ಏನೇನು ಗೊಬ್ಬರಗಳನ್ನು ಕೊಟ್ಟಿದ್ರಿ? ಕುಟಿಗೆ ಗೊಬ್ಬರ ಕೊಟ್ಟಿ ಸರ್, ಅದೇ ಅದ ತಿಮೋಟ ಅಂತ ಅದೇ ಪೌಡರ್ ಹಾಕಿ ಹಚ್ಚೋಕೈತೆ ಸರ್, ಅದನ್ನೆಲ್ಲ ಹಾಕಿ ನಾಟಿ ಮಾಡಿ ಸರ್. ನಂತರದಲ್ಲಿ ಸಸ್ಯವರ್ಧಕಗಳು ಬಾಳೆ ಬೆಳೆ ತಿಂಗಳಿಗೆ ಒಂದ್ಸರಿ ಗೊಬ್ಬರ ಕೊಟ್ಕೊಂತ ಹೋಗಿ ಸರ್, 10-26 DAP ಜಿಂಕ್ ಗೌಡ್ರಿ ಇದ್ರು ಜಿಂಕ್ ಹಾಕು, ಅದೇ ಮೇನ್ ಅದಕ್ಕಂತಂದು ಜಿಂಕ್ ಹಾಕ್ತಾ ಇದೀವಿ. ಬಾಳೆ ಬೆಳೆಯಲ್ಲಿ ನೀವು ಕಂಡುಕೊಂಡಂತ ಏನ್ ಸಮಸ್ಯೆಗಳಿದೆ? ಸಮಸ್ಯೆ ಈಗ ಮೊನ್ನೆ ಒಟ್ಟು ರೋಗ ಬಿದ್ದಿತ್ತು ಸರ್, ಅದಕ್ಕೆ ಸ್ಪ್ರೇ ಮಾಡೋದಂತ ನಮ್ಮ ಏನು ರೋಗ ಅಂತೀರ? ಒಂಥರ ಇದ್ದಕ್ಕಿದ್ದಂಗೆ ಒಂಥರ ಒಣಗಿವನಂಗೆ ಎಲೆ ಮುದ್ರಿಕೆ ಮಾಡೋ ಸರ್. ಓಹೋ, ಅದು ಒಡೆದ್ಮೇಲೆ ಕಂಟ್ರೋಲ್ ಆ ಸರ್, ಈ ಒಳ್ಳೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಬಾಳೆಗೆ ಎಲ್ಲಿ ಮಾರ್ಕೆಟ್? ಮಾರ್ಕೆಟ್ ಇಲ್ಲೇ ಬೊಮ್ಮಳಿಗೆ ತರ್ತಾರೆ ಸರ್, ತೊಗೊಳ್ತಾರೆ. ಈಗ G9 ಬಾಳೆ ಇದೆ ಎಲ್ಲ, ಕೆಲವೊಮ್ಮೆ ಒಳ್ಳೆ ರೇಟ್ ಸಿಗುತ್ತೆ, ಕೆಲವೊಮ್ಮೆ ಕಡಿಮೆ ರೇಟ್ ಸಿಗುತ್ತೆ ಅಂತ ಹೇಳ್ತಾರೆ. ಏಲಕ್ಕಿ ಬಾಳೆ ಅದು ಹಾಗಾಗ್ತದೆ? ಇಲ್ಲಿ ಮಾರ್ಕೆಟ್ನಾಗ ಇವರೇ ಬಂದು ನೋಡ್ಕೊಂಡ್ರೆ ಸರ್ ಮೊನ್ನೆ, ಇಲ್ಲೇ ನಮಗೆ ಕೊಡೋದಂತಂದು ಅವ್ರಿಗೆ ಎಲೆ 2 ಸರಿ ಅಲ್ಲಿ ಮೊದಲೇ ಅವರು ಅಡ್ವಾನ್ಸ್ ಹೇಳ್ಬಿಟ್ರು ಸರ್, ಹೇಳ್ಬಿಡ್ತಾರೆ. ಇಲ್ಲಿ ನಮ್ಮ ಬೀಗರದ ಒಂದು 4 ಎಕರೆ ನೋಡಿದ್ದಾರೆ ಸರ್, ಅವ್ರದ್ದು ಈಗ ಇನ್ನೊಂದು ವಾರದಾಗ ಕಡಿತಾರೆ ಸರ್. ಏನು ರೇಟಿಗೆ ಮಾತಾಡಿದ್ರಿ ಈ ಬಾರಿ? ಈಗ ಅವ್ರು ಇನ್ನೂ ಬಂದು ನೋಡ್ಕೊಂಡು ಯಾರ ಅಲ್ಲಿ ಮಾರ್ಕೆಟ್ ಬಂದು ಹೇಳ್ತಾರೆ, 50 ಕೊಡ್ತಾರೆ ಸರ್. ಹೇಳೋರು ಎಷ್ಟು ತೂಕ ಬರುತ್ತೆ ಇದು? ಒಂದು 12-14 kg ಅಷ್ಟೇ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರುತ್ತೆ. ಒಂದು ಗೊನೆ ಅಂದಾಜು ಎಷ್ಟು ಬೆಲೆ ಬಾಳ್ಬಹುದು ನಿಮ್ಮ ಪ್ರಕಾರ? ಈಗ 50 ರೂಪಾಯಿ ಅಂದ್ರೆ 500-600 ರೂಪಾಯಿ ಸಿಗುತ್ತೆ ಒಂದು ಬರಿ. ಸೊ ಎಷ್ಟು ಗಿಡಗಳಿದಾವೆ? 600 ಗಿಡ ಅದು ಸರ್, 600 ಒಂದು 50 ಗಿಡ ಹೋಗಿದೆ ಸರ್ ಸಣ್ಣ. ಎಷ್ಟು ಲಾಭದ ನಿರೀಕ್ಷೆಯಲ್ಲಿ ಇದ್ದೀರಿ ನೀವು? ಈಗ ಲೆಕ್ಕ ಹಾಕಿದ್ರೆ ಒಂದು ನಮ್ಗೊಂದು 2-3 ಆಗ್ಬೋದು ಅಂತ ಹೇಳ್ತಾರೆ ಸರ್. ಎಲ್ಲ ಖರ್ಚುಗಳೆಲ್ಲ ತೆಗೆದು ಖರ್ಚೆಲ್ಲ ಸೇರಿ ಸರ್, ಊರು ಒಂದು 50,000 ಹೋದ್ರೆ ಒಂದು 2 ಅಂತೂ ಹೋಯ್ತು ಸರ್. 2.5 ಅಂತೂ ಉಳಿತದೆ ಅಲ್ಲ. ಈಗ ನಿಮ್ಮ ಪ್ರಕಾರ ನೋಡಿದ್ರೆ ಒಂದು 5-6 ಲಕ್ಷ ಆಗ್ಬೋದೇನೋ ಅಂತ. ಅಷ್ಟಾಗಿ ಸರ್, ಹಾಗೆ ಕಮ್ಮಿ ಅದಾವ ಸರ್. ಹಂಗಾಗಿ 3 ಲಕ್ಷಕ್ಕೇನು ಕೊರತೆ ಇಲ್ಲ ಸರ್, ಅಷ್ಟು ಅವ್ರದ್ದು ಅಂತ ಅವ್ರು ಹೇಳ್ಯಾರ ಸರ್. ಆವ್ರೇಜ್ ಅಷ್ಟು ಸಿಗುತ್ತೆ ಅಂತ. ಈಗ ನಿಮಗೆ ಬಾಳೆ ಈಗ ಯಾರೋ ಖರೀದಿದಾರರು ಬರ್ತಾರೆ, ಎಲ್ಲ ಅವತ್ತಿಂದ ಅವತ್ತೇ ಸ್ಪಾಟ್ ಪೇಮೆಂಟ್ ಆಗ್ತದೆ ಹೇಗೆ? ಅವ್ರು ಯಾಕಂದ್ರೆ ಇಷ್ಟು ತಗೊಂತ ಎಲ್ಲ ಪರಿಚಯ ಆಗಿಬಿಟ್ಟಾರೆ ಸರ್, ನಮ್ಮ ಬೀಗರ ಸರ್ ಬಸರಕೋಳಿಯಿಂದ, ಅವರು ಅಳವ್ರು ಅವರು. ಹಂಗಾಗಿ ಒಂದು ವಾರ ಪೇಮೆಂಟ್ ತಡ್ಕೊಟ್ರೆ ಸುಧಾರಿಸಿತ್ತು. ಈಗ ರೇವಪ್ಪರಿಗೆ ವಯಸ್ಸಾಗ್ತಾ ಬಂತು, ಮಕ್ಕಳು ನೋಡಿದ್ರೆ ಹೋಟ್ಲಲ್ಲೂ ಅದು ಇದು ಬಿಸ್ನೆಸ್ ಕಡೆ ತಿರುಗಿದ್ದಾರೆ, ಮುಂದೆ ನಿಮ್ಮ ಕೃಷಿಯ ನೋಡ್ಕೊಳ್ಳೋರು ಯಾರು ಹೇಗೆ? ಮತ್ತೆ ನಾವು ಇದ್ದಾಗ ನೋಡ್ಕೊಂತೀವಿ ಸರ್, ನಾವು ಒಂದ್ಮೇಲೆ ಹಾಡಿಡ್ತಾರ ಮಾಡಲಿ ಅಂದ್ರೆ ನಾವು ಅಂತ ಹೋಗಿರ್ತೀವ ಅವ್ರಿಗೆ ಬಿಟ್ಟು ಸರ್, ಅವಾಗ ಅವ್ರಿಗೆ ಬಾತ್ಕಿರ್ತೈತೆ ಸರ್, ಮತ್ತೆ ಜೀವನ ಮಾಡೋಕೆ ಒಂದು ಇದು ಬೇಕಲ್ಲ ಸರ್, ಅದು ಹೋಟ್ಲ ಅದ ಇನ್ನೂ ಸ್ಥಿರ ಮಾಡ್ಬೋದು ಸರ್, ಹತ್ತಾಗ ಅವ್ರ ಕೈಲಿ ಆಗೋದು. ನಾವಿದ್ದಾಗ ಈಗ ಹೋಟ್ಲ ಮಾಡೋದು ಕಷ್ಟ ಐತೆ ಸರ್, ನಾವು ನಮ್ಮಿಂದ ಹೋಟ್ಲ ಅದು. ನಾನು ಎಲ್ಲಿಯಾರ 2 ದಿನ ಹೋಗಿಬಿಟ್ರೆ ಬಂದ ಮಾಡಿಬಿಡ್ತಾರೆ. ನೀವು ಹೋಟೆಲ್ ಕೆಲಸನೂ ಮಾಡಿಕೊಂಡು ಹೊಲದ ಕೆಲಸ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀರಿ ಈಗ. ಆದ್ರೂ ಈಗ ಹೊಲದ ಕೆಲಸದಲ್ಲಿ ಅವ್ರು ತೊಡ್ಕೊಳ್ತಾ ಇದಾರ ಮಕ್ಕಳು? ಒಟ್ಟ ಊರ ಸರ್, ನಾನು ಪ್ರತಿದಿನ ಗೌಡ್ರಿಗೆ ಗೊತ್ತೈತ್ ನೋಡ್ ಸರ್, ನಿನ್ನ ಅಗ್ಲಲ್ಲೇ ನೀರ್ ಕಟ್ಟಿ ಸರ್ ಒಳಗಡೆ. ಇವತ್ತೊಂದು 4-5 ಒಂದು ಇದು ತಂಗ್ಲಿ ಇದಕ್ಕೆ ಮೀಟಿಂಗ್ ಹೋಗಿದ್ದೆ. ಮತ್ತೆ ಏನೂ ನೋಡದೆ ಕಲಿಯದೆ ಇದ್ದಾಗ ಮುಂದೆ ಕೃಷಿ ಮಾಡ್ತಾರೆ ಅಂತ ಹೆಂಗ್ ಗ್ಯಾರಂಟಿ? ನಾವು ಹೇಳಿ ಸರ್, ಹೇಳಿದಷ್ಟು ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್. ಹೌದು ಸರ್, ಹಂಗಾಗಿ ಹಾಗಲ್ಲಂದ ಏನು ಮಾಡಕ್ಕಾಗಲ್ಲ ಸರ್. ಜೊತೆಗೆ ಈಗ ಒಂದು ಯಾವುದೇ ತೋಟಗಾರಿಕೆ ಬೆಳೆಯನ್ನು ಬೆಳೀಲಿ ಏನೇ ಬೆಳೀಲಿ, ಕೃಷಿಕರಿಗೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಬೇಕಾಗ್ತದೆ, ಹಣ ಹೂಡಿಕೆ ಬೇಕೇ ಬೇಕು. ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ ನೀವು? ಈಗ ಮತ್ತೀಗ ನಾವು ಹೋಟ್ಲ ಇದೆ ಸರ್, ಅದ ನಮ್ಗೆ ಅರ್ಧ ಬಾರ ಹೋಗ್ತದೆ ಅಡಿಗೆ ಹೋಳಿಗೆ. ಇನ್ನು ಉಳಿದಿದ್ದನ್ನ ನೀವು ಮತ್ತೆ ತೋಟದಿಂದ ಕೃಷಿಯಿಂದ ಬಂದಂಥದ್ದನ್ನು ಮ್ಯಾನೇಜ್ ಮಾಡ್ಕೊಳ್ತೀರಿ. ಏನಾದರೂ ಔಷಧಿ ಬೇಕು ಅದು ಬೇಕು ಅಂದಾಗ ಮತ್ತೆ ನೀವು ಹೋಟೆಲಿನ ಆದಾಯವನ್ನೇ ಬಳಕೆ ಮಾಡ್ಕೊಳ್ತೀರಿ. ಸಾಯಂಕಾಲ ಒಂದು 5-5 ಸರ್, ಬೆಳಗ್ಗೆ ಹೊರಟಾಕ ಸರ್. ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಯಾವ್ಯಾವ ರೀತಿಯ ಸಹಾಯಧನವನ್ನು ನೀವು ಸದ್ಯಕ್ಕೆ ತಗೊಳ್ತಾ ಇದ್ದೀರಿ, ತಗೊಂಡಿದ್ದೀರಿ? ಈಗ ನಾವು ಉದ್ಯೋಗದಿಂದ ನಾವು ದುಡ್ತಾ ಇದ್ದೀವಿ ಸರ್, ಇಲ್ಲಿಂದ ಈಗ ಡ್ರಿಪ್ಗೆ ಕೊಟ್ಟಿವಿ ಸರ್ ಅರ್ಜಿ, ಇನ್ನೊಂದು ತಿಂಗಳು ಪದ್ಯ ಬರ್ತೈತೆ ಅಂತ ಹೇಳ್ತಾ ಇದ್ದಾರೆ ಸರ್, ಒಮ್ಮೆ ಬಂದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ 2000 ಹಾಗೆಲ್ಲ ಆಗ್ತಾರಲ್ಲ, ಅದು ವರ್ಷಕ್ಕೆ 3 ಸಲ ಬರ್ತದೆ, 3 ಸಲ ತಗೊಂಡಿದ್ದೆ. ಅದೆಲ್ಲ ಯಾವ್ದಕ್ಕೆ ಉಪಯೋಗ? ಬೆಳೆ ಪರಿಹಾರ ಅಂತಂದೇಳಿ ಒಂದು 22,000 ಹಾಕಿ. ಒಬ್ಬ ರೈತ ಸಾಮಾನ್ಯವಾಗಿ ಚೆನ್ನಾಗಿ ಬೆಳೆ ಬೆಳಿಬೇಕು ಅನ್ನೋದಾದ್ರೆ ಭೂಮಿಯ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು, ನೀರಿನ ಗುಣಮಟ್ಟ ಹೇಗಿದೆ ಅಂತ ನೋಡ್ಬೇಕು, ಈ ತರದೆಲ್ಲ ಇರ್ತದೆ. ನೀವನ್ನೆಲ್ಲ ಮಾಡ್ತಾ ಇದ್ರೆ ಹೇಗೆ? ಎಲ್ಲ ನಾವೇನಾದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಿದ್ರು ನೋಡ್ರಿ, ಅದೇ ಗೊಬ್ಬರ ಯಾವ್ದು ಹಾಕೋದು ಅದನ್ನ ಹಾಕಿ ಅಂತ ಹೊಂಟಿವಿ ಸರ್. ನಿಮ್ಗೆ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆಯ ವಿಜ್ಞಾನಿಗಳಾಗಿರ್ಬೋದು ಇವರು ಒಡನಾಟ ಇರ್ತದ? ಕೃಷಿ ಇಲಾಖೆಯವ್ರು ಬಂದು 15 ತಿಂಗಳು ಬಂದು ಸರ್, ಅವ್ರು ಹೇಳಿ ಸರ್ ಇಂತಿಂತದ ಹಾಕಿವಿ ಸರ್. ನಾವು ತೋಟಗಾರಿಕೆಯವರು ಬರ್ತಾರೆ, ಮೊನ್ನೆ ಕುರಿ ಗೊಬ್ಬರ ಹಾಕಂತ ಹೇಳಿ ಸರ್, ಅದೊಂದು 10 ಚೀಲ ಗೊಬ್ಬರ ಹಾಕಿವಿ ಸರ್. ಇಲ್ಲಿಂದ ಬೇವಿನ ಹಿಂಡಿ ಅಂದ್ರೆ ಅದೊಂದು 2 ಕ್ವಿಂಟಲ್ ಬೇವಿನ ಹಿಂಡಿ ತಂದು ಹಾಕಿವಿ ಸರ್. ಯಾವುದೇ ಬೆಳೆಗಳಿಗೆ ದನಕರುಗಳು ಬೇಕು, ಕೊಟ್ಟಿಗೆ ಗೊಬ್ಬರ ಬೇಕು ಅಂದ್ಮೇಲೆ ದನಕರುಗಳು ಬೇಕು. ದನಕರುಗಳು ಇದಾವೆ ರೀ ಒಬ್ಬರು? ಇಲ್ಲ ಸರ್, ಖರೀದಿ ಮಾಡಿ ಸರ್. ಈಗ ತಗೊಂಡಿದ್ರಿ? ಹಾ ಹಾ. ಏನು ಕೊಟ್ಟಿಗೆ ಗೊಬ್ಬರ? ಕೊಟ್ಟಿಗೆ ಗೊಬ್ಬರವನ್ನೇ ಖರೀದಿ ಮಾಡ್ತೀವಿ ಮಾಡಿ ತಂದು ಏರ್ಸಿ ಸರ್, ಏರ್ಸಿ ಗೊಬ್ಬರ ಹಾಕಿ ನಿಮ್ಮಲ್ಲ ಸಿಗ್ತದೆ ಈ ಕಡೆ ಸಿಗ್ತದೆ ಸರ್. ಸೊ ಕೊಟ್ಟಿಗೆ ಗೊಬ್ಬರ ಲಭ್ಯತೆ ಇದೆ. ಸೊ ಈಗ ನೀವು ಸಾಂಪ್ರದಾಯಿಕ ಬೆಳೆಗಳಿಂದ ನಿಧಾನವಾಗಿ ತೋಟಗಾರಿಕೆ ಬೆಳೆಗಳಿಗೆ ಬಂದಿದ್ದೀರಿ, ಅಡಿಕೆ ಹಾಕಿದಿರಿ, ತೆಂಗು ಹಾಕಿದಿರಿ, ಈಗ ಸದ್ಯಕ್ಕೆ ಬಾಳೆ ಇಳುವರಿ ಬರ್ತಾ ಇದೆ. ಈಗ ಮುಂದಿನ ಯೋಜನೆಗಳು ಏನೇನು, ಮುಂದೆ ಏನೇನು ಕನಸುಗಳನ್ನು ಕಾಣ್ತಾ ಇದ್ದೀರಿ? ಈಗ ಅದು ಎಲ್ಲ ಬೆಳೆದ ಮೇಲೆ ಗೊತ್ತಾಗುತ್ತೆ ಸರ್, ಅದರಿಂದ ಯಾವ್ದು ಆಗ್ಬೇಕೈತೆ. ಈಗ ಅಡಿಕೆ ತೆಂಗು ಸದ್ಯ ಬರೋದು ಸರ್? ಅದು ಬರಲ್ಲ, ಅದು ಮುಂದೆ ಮುಂದೆ ಸರ್. ಈಗ ಸದ್ಯ ಬಂದಿರೋದೇ ಬಾಳೆ. ಬಾಳೆ ಒಳ್ಳೇದು. ರೇವಪ್ಪರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತೋಟಗಾರಿಕೆ ಬೆಳೆಗಳ ಕೃಷಿಯ ಅನುಭವಗಳನ್ನು ನೀವು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆ ಬೇಸಾಯದ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಸೊನ್ನ ಗ್ರಾಮದ ರೈತರಾದ ರೇವಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ರೈತ ಬಂಧುವರು ಇದೀಗ ಕೇಳಿ ಹವಾಮಾನ ವರದಿಯನ್ನು. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾನು ಇವಾಗ ಜಿಲ್ಲೆಯ ಹವಾಮಾನದ ಒಂದು ವರದಿ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಹಿಂಗಾರಿನ ಬೆಳೆಗಳು ಇದಾವೆ ಇವಾಗ. ಸೊ ಈ ಒಂದು ಹಿಂಗಾರಿನಲ್ಲಿ ನಮಗೆ ಅಷ್ಟೊಂದು ಮಳೆ ಬಂದಿಲ್ಲ. ಸೊ ಆದ್ದರಿಂದ ಹಿಂಗಾರಿನ ಬೆಳೆಗಳಿಗಾದ ಜೋಳ, ಕಡಲೆ, ಸೂರ್ಯಕಾಂತಿ ಏನಾದರೂ ಬಿತ್ತಿದಿರಲ್ಲ, ಈ ಒಂದು ಬೆಳೆಗಳಲ್ಲಿ ಏನು ತೇವಾಂಶವಿದೆ ಹೊಲದಲ್ಲಿ, ಆ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ತಾವು ಒಂದಿಷ್ಟು ಕೃಷಿ ಚಟುವಟಿಕೆಗಳನ್ನ ಮಾಡಲೇಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ ಕಸದ ಹೊದಿಕೆ ಹಾಕ್ರಿ ಮತ್ತು ಗಿಡಗಳ ಮಧ್ಯೆ ಅಂತರ್ಬೇಸಾಯ ಕ್ರಮಗಳನ್ನು ಮಾಡೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಬೆಳೆಗಳ ಸಂಖ್ಯೆ ಜಾಸ್ತಿ ಆಗಿತ್ತಂದ್ರೆ ಬೆಳೆಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದು. ಈ ರೀತಿ ಒಂದಿಷ್ಟು ಕ್ರಮಗಳನ್ನ ಕೈಗೊಂಡು ಮಣ್ಣಿನಲ್ಲಿರುವ ತೇವಾಂಶವನ್ನು ಕಾಪಾಡಿಕೊಂಡು ಹೋಗುವ ಹಾಗೆ ಮಾಡಬೇಕಾಗತ್ತೆ. ಹಾಗೇನೇನಾದ್ರೂ ಮಳೆ ಬಂದರೂ ಸಹ ನಮ್ಮ ಮಳೆ ನೀರು ಮಣ್ಣಿನಲ್ಲಿ ಇಂಗುವ ಹಾಗೆ ತಾವು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಮತ್ತು ಈಗ ನಮಗೆ ಆದಷ್ಟು ಪ್ರಮಾಣದಲ್ಲಿ ಈ ಅಂದ್ರೆ ಕಡಿಮೆ ಉಷ್ಣಾಂಶ ಇಳಿಕೆ ಆಗ್ತಾ ಇದೆ, ಹಾಗೆ ಮುಂದಿನ ಒಂದು ವಾರದಲ್ಲಿಯೂ ಸಹ ನಮಗೆ ಉಷ್ಣಾಂಶದಲ್ಲಿ ಇಳಿಕೆ ಆಗುವ ಸಾಧ್ಯತೆಗಳಿರೋದ್ರಿಂದ ತಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ ದನಕರುಗಳನ್ನ ಬೆಚ್ಚಗಿನ ಒಂದು ಪ್ರದೇಶದಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಕಡಲೆ ಒಂದು ಬೆಳೆಗೆ ಬಂದರೆ ನಾವು ಕಡಲೆ ಬಿತ್ತಿದ ಸುಮಾರು 1 ತಿಂಗಳ ನಂತರ ನಾವು NAI ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅಂತ ಇರುತ್ತೆ, ಅದು 20 PPM, ಇದನ್ನು ನಾವು 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೆ ಭತ್ತದಲ್ಲಿ ಕಟಾವಿನ ಹಂತದಲ್ಲಿರುವುದರಿಂದ ರೈತ ಬಾಂಧವರು ಮುಂದಿನ ಒಂದು ವಾರದಲ್ಲಿ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇರುವುದರಿಂದ ತಾವು ಕಟಾವಿನ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಆಮೇಲೆ ಕಟಾವಾದ ನಂತರ ಹುಲ್ಲನ್ನು ಚೆನ್ನಾಗಿ ಒಣಗಿಸಬೇಕಾಗುತ್ತೆ. ಹಸಿ ಬಿಸಿ ಹುಲ್ಲನ್ನ ತಾವು ಬಣವೆ ಹಾಕಬಾರದು, ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕಾಗತ್ತೆ. ಸೊ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಮುಂದಿನ ಒಂದು ದಿನಗಳಲ್ಲಿ ನಮ್ಮ ದನಕರುಗಳಿಗೆ ಅದನ್ನ ಮೇವಾಗಿ ಉಪಯೋಗಿಸಬಹುದು. ಮತ್ತು ಹತ್ತಿ ಒಂದು ಬೆಳೆಗೆ ಬಂದ್ರೆ ಹತ್ತಿ ಬಿಡಿಸುವ ಕಾರ್ಯವನ್ನ ತಾವು ಮುಂದುವರಿಸಿಕೊಂಡು ಹೋಗ್ಬೋದು. ಯಾವುದೇ ರೀತಿ ನಮಗೆ ಮಳೆ ಬರುವ ಸಾಧ್ಯತೆಗಳ ಕಡಿಮೆ ಇರುವುದರಿಂದ ಈ ಕಾರ್ಯವನ್ನ ತಾವು ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೇನೆ ತೊಗರಿ ಒಂದು ಬೆಳೆಗೆ ಬಂದ್ರೆ ತೊಗರಿ ಬೆಳೆಯಲ್ಲಿ ನಮಗೆ ಈ ಒಂದು ವಾತಾವರಣದಲ್ಲಿ ನಮಗೆ ಕಾಯಿ ಕೊರಕದ ಬಾಧೆ ಕಂಡು ಬರ್ತಾ ಇದೆ. ಸೊ ಈ ಕಾಯಿ ಕೊರಕದ ಹತೋಟಿಗಾಗಿ 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ 18.5 SC ಅಥವಾ ಸತ್ಯನಾಶಕ ಅಂತ ಏನು ಪ್ರೊಪನೋಪಾಸ್ ಇರುತ್ತಲ್ಲ ಅದು 2 ಮಿಲಿಲೀಟರ್ 50 EC ರೂಪದಲ್ಲಿರುವುದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇದು ಕಾಯಿ ಕೊರಕದ ಒಂದು ಹತೋಟಿಗಾಗಿ. ಹಾಗೆ ಈಗ ತೊಗರಿ ಬೆಳೆಗೂ ಒಂದು ಹೂ ಬಿಡುವ ಅಥವಾ ಕಾಯಿ ಕಟ್ಟುವ ಒಂದು ಹಂತದಲ್ಲಿ ಸ್ವಲ್ಪ ತೇವಾಂಶವನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ತಮ್ಮ ನೀರಿನ ಮೂಲಗಳ ಒಂದು ಲಭ್ಯತೆ ಮೇರೆಗೆ ಒಂದು ರಕ್ಷಣಾತ್ಮಕ ನೀರು ಕೊಡೋದು ಉತ್ತಮ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಹಾಗೆ ಶೇಂಗಾ ಬೆಳೆಯನ್ನು ಸಹ ತಾವು ಕೊಯ್ಲಿನ ಹಂತದಲ್ಲಿರುವುದರಿಂದ ಅದನ್ನು ಸಹ ತಾವು ಮುಂದುವರಿಸಿಕೊಂಡು ಹೋಗ್ಬೋದು. ಆಮೇಲೆ ಶೇಂಗಾನ ಚೆನ್ನಾಗಿ ರಾಶಿ ಮಾಡಿದ್ಮೇಲೆ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ, ಹಸಿ ಬಿಸಿ ಶೇಂಗಾನ ತಾವು ಶೇಖರಿಸಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸೂಕ್ಷ್ಮಾಣುಜೀವಿಗಳಿಂದ ಅಥವಾ ಕೀಟಗಳಿಂದ ಹಾಳಾಗುವ ಒಂದು ಸಾಧ್ಯತೆ ಇರುತ್ತೆ. ಮತ್ತು ಮೆಣಸಿನಕಾಯಿ ಬೆಳೆಯಲ್ಲಿ ಸ್ವಲ್ಪ ಉಷ್ಣಾಂಶದಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗೆ ಯಾವಾಗಾದ್ರೂ ಮಂಜು ಮತ್ತು ಕಡಿಮೆ ಉಷ್ಣಾಂಶದಿಂದ ಮತ್ತು ಮೋಡ ಕವಿದ ವಾತಾವರಣದಿಂದ ಸ್ವಲ್ಪ ಬೂದಿ ರೋಗ ಬರುವ ಸಾಧ್ಯತೆಗಳು ಇರ್ತವೆ. ಸೊ ಈ ಬೂದಿ ರೋಗದ ಹತೋಟಿಗಾಗಿ ತಾವು 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮೈಕ್ರೋಬ್ಯೂಟನಿಲ್ ಅಂತ ಸಿಗುತ್ತೆ. ಇದನ್ನ ಸಿಂಪರಣೆ ಮಾಡಿದ್ರೆ ಈ ಬೂದಿ ರೋಗದಿಂದ ಮೆಣಸಿನಕಾಯಿ ಗಿಡವನ್ನ ತಾವು ಬಚಾವ್ ಮಾಡ್ಕೋಬಹುದು. ಮತ್ತು ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಆ ನೆಕ್ರೋಸಿಸ್ ನಂಜಾಣು ರೋಗ ಬರುವ ಸಾಧ್ಯತೆಗಳು ಇರ್ತವೆ. ಈ ರೋಗ ಬಂತಪ್ಪ ಅಂತಂದ್ರೆ ಅಂತ ಗಿಡಗಳನ್ನ ಕಿತ್ತಿ ನಾಶಪಡಿಸ್ರಿ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ತಾಗದಂತೆ ಚೆನ್ನಾಗಿ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಅವುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಸುಟ್ಟಾಕ್ಬೇಕು. ಇಲ್ಲಾಂದ್ರೆ ಏನಾಗತ್ತಂದ್ರೆ ಅದು ಹಾಗೆ ಬಿಟ್ಬಿಟ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡ ಮತ್ತು ಇಡೀ ಹೊಲವನ್ನೆಲ್ಲ ಈ ನಂಜಾಣು ರೋಗಕ್ಕೆ ತುತ್ತಾಗುವ ಸಾಧ್ಯತೆಗಳಿರ್ತವೆ. ಅದಕ್ಕೆ ಅದನ್ನ ಒಂದು ಮುಂಜಾಗ್ರತೆ ಕ್ರಮಕ್ಕಾಗಿ ನಾವು 0.25 ಮಿಲಿಲೀಟರ್ ಇಮಿಡಾಕ್ಲೋಪೈಡ್ ಅಂತ ಇರುತ್ತೆ, 17.8 SL ರೂಪದಲ್ಲಿ ಇದೆ. ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಹಾಗೆ ಜಾನುವಾರುಗಳು ಈ ಒಂದು ಕಡಿಮೆ ಉಷ್ಣಾಂಶ ಅಥವಾ ಚಳಿಗಾಲದಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಒಂದು ಪ್ರಾಣಿಗಳ ಒಂದು ಸೆಡ್ ಅನ್ನ ತಯಾರಿಸಿಕೊಂಡು ಜಾಸ್ತಿ ಶೀತ ಗಾಳಿ ಬಡಿದೇ ಇರುವ ಹಾಗೆ ನಾವು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡ್ಬೇಕಾಗತ್ತೆ. ಸೊ ಆಮೇಲೆ ಮುಂಜಾಗ್ರತಾ ಕ್ರಮವಾಗಿ ಈ ಕಡಿಮೆ ಉಷ್ಣಾಂಶದಲ್ಲಿ ಬರುವ ರೋಗಗಳ ಒಂದು ಹತೋಟಿಗಾಗಿ ತಾವು ಚುಚ್ಚುಮದ್ದುಗಳನ್ನು ಹಾಕಿಸ್ಬೇಕಾಗತ್ತೆ. ಸೊ ಈ ರೀತಿ ಮಾಡಿ ಜಾನುವಾರುಗಳನ್ನು ತಾವು ಸಂರಕ್ಷಣೆ ಮಾಡಿ ಇಟ್ಕೊಳ್ಬಹುದು. ರೈತ ಬಾಂಧವರೇ, ಕೊನೆಯಲ್ಲಿ ತಮಗೇನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಮುಂದಿನ ಒಂದು ವಾರದಲ್ಲಿ ನಮ್ಗೆ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಹಾಗೆ ಕಡಿಮೆ ಉಷ್ಣಾಂಶದಲ್ಲಿ ಇಳಿಕೆ ಆಗುವ ಸಾಧ್ಯತೆ ಇದೆ. ಸುಮಾರು ನಮಗೆ 15-16 ಡಿಗ್ರಿ ಸೆಲ್ಸಿಯಸ್ ವರೆಗೂ ಸಹ ನಾವು ಕಡಿಮೆ ಉಷ್ಣಾಂಶವನ್ನ ದಾಖಲಿಸಿಕೊಳ್ಬಹುದು. ಆಮೇಲೆ ಗರಿಷ್ಠ ಉಷ್ಣಾಂಶದಲ್ಲಿ ಸುಮಾರು 30-32 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಮಗೆ ಗರಿಷ್ಠ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಹಾಗೆ ರೈತ ಬಾಂಧವರು ತಮಗೆ ಇನ್ನೂ ಈ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಕೃಷಿ ಸಲಹೆಗಳಿಗಾಗಿ ಮೇಘದೂತ್ ಅಂತ ಒಂದು ಮೊಬೈಲ್ ಆ್ಯಪ್ ಇದೆ. ಆ ಮೊಬೈಲ್ ಆ್ಯಪ್ ಅನ್ನ ತಾವು ಇನ್ಸ್ಟಾಲ್ ಮಾಡ್ಕೋಬಹುದು. ಮೊಬೈಲ್ ಆ್ಯಪ್ ನಲ್ಲಿ ತಮಗೆ ಕನ್ನಡದಲ್ಲಿ ಬೇಕಂದ್ರೆ ಕನ್ನಡದಲ್ಲಿ, ಇಲ್ಲ ಇಂಗ್ಲಿಷ್ ನಲ್ಲಿ ಅಂದ್ರೆ ಇಂಗ್ಲಿಷ್ ನಲ್ಲಿ ತಮಗೆ ಈ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೃಷಿ ಸಲಹೆಗಳನ್ನ ತಾವು ತಮ್ಮ ಒಂದು ಸ್ಥಳೀಯ, ತಾವು ಯಾವ ತಾಲೂಕಿಗೆ ಒಳಪಡ್ತೀರಾ ಅಥವಾ ಯಾವ ಡಿಸ್ಟಿಕ್ ನಲ್ಲಿ ಇರ್ತೀರಾ, ಒಂದು ಸ್ಥಳೀಯ ಹವಾಮಾನದ ಮುನ್ಸೂಚನೆ ಮತ್ತು ಕೃಷಿ ಸಲಹೆಗಳನ್ನು ತಾವು ಕಾಲಕಾಲಕ್ಕೆ ಪಡೆದುಕೊಳ್ಳಬಹುದು. ಇಷ್ಟು ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿಯನ್ನು ಕೇಳಿದಿರಿ. ರೈತ ಬಾಂಧವರು ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು.